ಹಾಗೇನಾಕೈತಿ, ಒಂದನ್ನ ನಾವು ಅವಕ್ಕೇನಾರ ಇಂಜೆಕ್ಷನ್ ಕೊಡೋದು ಅಥವಾ ನೋಡ್ಕೊಳ್ಲಿಕ್ಕೆ ಎಷ್ಟು ತ್ರಾಸ ಆಗ್ತೈತ್ರಿ. ಅಂಥದ್ರಾಗ ಎಲ್ಲದನ್ನಕ್ಕೂ ರೋಗ ಏನರ ಬಂತಂದ್ರೆ ರೈತನಿಗೆ ಭಾಳ ಕಷ್ಟ ಆಗ್ತದ್ರಿ. ಅದಕ್ಕಾಗಿ ಏನ ರೈತಗೆ ಲಸಿಕೆ ಹಾಕ್ಸಿದಂದ್ರೆ ರೋಗ ಬರೋದನ್ನ ಮತ್ತೆ ಒಂದಕ್ಕೊಂದು ಹಬ್ಬೋದನ್ನ ತಪ್ಪಿಸ್ಬೋದ್ರಿ. ದೊಡ್ಡ ದನಕ್ಕೂ ಹಾಕಿಸ್ಬೇಕು, ಸಣ್ಣ ಕರಕ್ಕೂ ಹಾಕಿಸ್ಬೇಕು. ಅದಕ್ಕೇನಂತಂದ್ರೆ ಯಾವ್ದಕ್ಕನ ನಾವು ರೋಗ ಬಂದ್ರು ಅಗದಿ ಲಘುನ ಎಲ್ಲ ದನಕ್ಕೂ ಬರ್ತೈತ್ರಿ. ಮತ್ತೆ ದನಕ್ಕೆ ರೋಗ ಬಂತಂತ ಗೊತ್ತಾಗೋದ್ರಾಗನ ಬೇರೆ ಎಲ್ಲ ದನಕ್ಕೂ ಅದು ಒಂದಕ್ಕೊಂದು ಹಬ್ಬ ಬಿಡ್ತೈತ್ರಿ. ಅದಕ್ಕೇನಕತಿ, ಮನೆಯಾಗಿರೋ ಎಲ್ಲ ದನಕ್ಕೂ ನಾವು ಲಸಿಕೆಗಳನ್ನ ತಪ್ಪಿಸದೆ ಹಾಕ್ಸಿದ್ರೆ ಯಾವ ದನಕ್ಕೂ ರೋಗ ಬರಲ್ದಂಗ ನಾವು ನೋಡ್ಕೋಬಹುದ್ರಿ. ಯಾವ್ಯಾವ ರೋಗಕ್ಕೆ ಲಸಿಕೆ ಕೊಡ್ಬೇಕಂತೀರಿ, ಮತ್ತೆ ಎಲ್ಲಾ ರೋಗಗಳಿಗೂ ಲಸಿಕೆ ಅದಾವಂತೀರಿ? ಆಲ್ಮೋಸ್ಟ್ ಎಲ್ಲಾ ರೋಗಗಳಿಗೆ ಇದಾವ್ರಿ. ಸದ್ಯದ ಮಟ್ಟಿಗೆ ಏನಾಕತ್ತಂದ್ರೆ ಕೆಲವೊಂದಕ್ಕೂ ಲಸಿಕೆ ಇದಾವ, ಇನ್ನೊಂದಿಷ್ಟಕ್ಕೆ ಇಲ್ಲ. ಒಂದಿಷ್ಟು ರೋಗ ಹೇಳ್ತಾ ಇದ್ವಿ, ದೊಡ್ಡ ರೋಗ, ನೆರಡಿ ರೋಗ, ಮತ್ತೆ ಕಾಲ್ಬಾಯಿ ರೋಗ, ಚಪ್ಪೆ ಬೇನಿ, ಗಂಟಲು ಬೇನಿ, ಕಂದು ಹಾಕು ರೋಗ, ಅದಲ್ಲದೆ ಮತ್ತೆ ಈಗ ಹೊಸದಾಗಿ ಒಂದು ರೋಗ ಬಂದಾಯ್ತ್ರಿ, ಚರ್ಮ ರೋಗ, ಗಂಟು ರೋಗ, ಮತ್ತೆ ರೇಬಿಸ, ಈ ಎಲ್ಲ ರೋಗಗಳು ಹೆಚ್ಚಾಗಿ ದನಗಳನ್ನ ಕಾಡ್ತಾವ್ರಿ. ಹಂಗಾಗಿ ಎಲ್ಲ ರೋಗಕ್ಕೂ ನಾವು ಲಸಿಕೆಯನ್ನು ಹಾಕಿಸ್ಬೇಕಾಗ್ತದೆ. ಡಾಕ್ಟ್ರಿ, ಈ ರೋಗಗಳ ಲಸಿಕೆಗಳನ್ನು ಒಮ್ಮೆಲೆ ಕೊಡಬೇಕು ಅಥವಾ ಕೆಲವೊಂದನ್ನಷ್ಟೇ ಕೊಡಬೇಕು, ಯಾವಾಗ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಅವಶ್ಯವಾಗ್ರಿ. ಈ ಲಸಿಕೆಗಳನ್ನ ಬೇರೆ ಬೇರೆ ದನಗಳಿಗೆ ಬೇರೆ ಬೇರೆ ಅವಧಿಯಲ್ಲಿ ಕೊಡ್ಬೇಕಾಗ್ತೈತ್ರಿ. ಒಂದೊಂದು ರೋಗದ ಬಗ್ಗೆ ನಾವು ತಿಳ್ಕೊಂಡು ಹೋಗೋಣ, ಮತ್ತೆ ಅದ್ರ ಲಸಿಕೆ ಬಗ್ಗೆನೂ ಹೇಳೋಣಂತ. ಈಗ ಅದ್ರಾಗ ಮೊದಲನೇದ್ ನಾವು ಏನು ಹೇಳ್ತಾ ಇದ್ವಿ ಅಂದ್ರೆ ದೊಡ್ಡ ರೋಗದ ಬಗ್ಗೆ ತಿಳ್ಕೊಳ್ಳೋಣ್ರಿ. ದೊಡ್ಡ ರೋಗ ಅಂತಂದ್ರಲ್ಲ, ಅದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ರಿ. ಇದು ದೊಡ್ಡ ರೋಗ ಅಂತಂದ್ರೆ ಹೆಸರು ದೊಡ್ಡ ರೋಗ ಐತಲ್ರಿ, ಅದು ದೊಡ್ಡ ರೋಗನ ಇತ್ತು ಅಂದ್ರೆ ಮೊದಲು ದನಗಳು ಬಹಳ ಸಾಯ್ತಿದ್ದವ್ರಿ. ಸದ್ಯಕ್ಕೆ ಈ ರೋಗ ನಿರ್ಮೂಲನ ಆಗೈತ್ರಿ, ಆದ್ರೂ ಇದು ಒಂದ್ ಯಾವ್ದೋ ಒಂದು ಸ್ವರೂಪದಾಗ ಇರೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ್ರಿ. ಈ ರೋಗ ಬಂತಂದ್ರೆ ಏನಾಗ್ತಿತ್ತು ಅಂದ್ರಿ, ಮೊದಲ ಅತಿಯಾದ ಬೇದಿ ಆಗ್ತಿತ್ತು. ಅಂದ್ರೆ ನೀರಿನ ಪೈಪ್ ನಾವು ಹೆಂಗ್ ಒಮ್ಮೆ ಒತ್ತ ಹಿಡಿದ್ವಿ ಅಂದ್ರೆ ಹೆಂಗ್ ಜೋರು ಬೀಳ್ತದಲ್ರಿ, ಆ ತರ ಬೇದಿ ಆಕಿತ್ತು. ಅದಕ್ಕೆ ನಾವು ಈ ರೋಗದಿಂದ ರಕ್ಷಣೆ ಮಾಡ್ಬೇಕಂದ್ರೆ ಸಣ್ಣಕರ ಇರ್ತೈತಲ್ರಿ, ಅದು 6 ತಿಂಗಳಿತ್ತಂದ್ರೆ ಅವಾಗ ಲಸಿಕೆ ಹಾಕ್ಸ್ಬೇಕು. ಆಮೇಲೆ 5 ವರ್ಷ ನಂತರ ಮತ್ತೊಮ್ಮೆ ಅದಕ್ಕೆ ಬೂಸ್ಟರ್ ಅಂತೇನು ಹೇಳ್ತೀವಿ, ಆ ಲಸಿಕೆ ಹಾಕ್ಸಿದ್ರೆ ಈ ರೋಗ ಹೆಚ್ಚಾಗಿ ಕಂಡು ಬರೋದಿಲ್ರಿ. ಎಲ್ಲದಕ್ಕೂ ಎಲ್ಲ ಟೈಮು ನಾವು ಕೊಡಂಗಿಲ್ಲ. ಹಾಗಾಗಿ ಈ ದೊಡ್ಡ ರೋಗ ಎಲ್ಲಿ ಕಂಡು ಬರ್ತದೆ ನೋಡ್ರಿ, ಅಂತಲ್ಲಿ ಮಾತ್ರ ನಾವು ಲಸಿಕೆಯನ್ನ ಕೊಡ್ಬೇಕಾಗ್ತದ್ರಿ. ದನಗಳನ್ನ ಕಾಡುವ ರೋಗ ಯಾವ್ದಂತೀರಿ, ಮತ್ತೆ ಅದಕ್ಕೆ ಲಸಿಕೆ ಐತೆ ಅಂತೀರಿ? ಹೆಂಗ ಅಂದ್ರೆ ಈಗ ಹೆಚ್ಚಾಗಿ ಯಾವ್ದು ನಾವು ನಮ್ಮಲ್ಲಿ ದನಗಳನ್ನ ಕಾಡ್ತಿದೆ ಅಂದ್ರಿ, ಕಾಲ್ಬಾಯಿ ರೋಗ ರೀ. ಈ ರೋಗ ಏನಾಕತ್ತೆ ಅಂದ್ರೆ ಪ್ರತಿ ವರ್ಷ ಒಟ್ಟು ಅಲ್ಲಲ್ಲಿ ಸಾಮೂಹಿಕವಾಗಿ ಹಬ್ಬತೈತ್ರಿ. ಆಮೇಲೆ ಈ ವರ್ಷ ಇದು ಬಂದಿಲ್ಲ ಅಂತ ಅನ್ನಂಗಿಲ್ರಿ, ಎಲ್ಲರ ಒಂದ್ ಕಡೆ ಬಂದ ಬಿಟ್ಟಿರ್ತೈತಿ. ಹಂಗಾಗಿ ಈ ರೋಗ ಬಂದ್ರೆ ಏನಾಕತ್ತೆ ಅಂದ್ರೆ ದನ ಸಾಯಂಗಿಲ್ಲ. ಆದ್ರೆ ಅತಿ ಸಣ್ಣ ಕರಕೇನ್ರ ಬಂತ ಅನ್ಕೊಳ್ರಿ, ಅಂದ್ರೆ 3 ತಿಂಗಳೊಳಗಿನ ಅಥವಾ 4 ತಿಂಗಳೊಳಗಿನ ಕರಕ್ ಬಂತಂದ್ರೆ ಆ ಕರುಗಳು ಬದುಕಿ ಉಳಂಗಿಲ್ರಿ. ಅದಕ್ಕೆ ಈ ರೋಗದ ಬಗ್ಗೆ ಸ್ವಲ್ಪ ರೈತರಿಗೆ ಹೇಳಿದ್ರೆ ಅವರು ಸಾಕಷ್ಟು ಎಚ್ಚರ ವಹಿಸಬಹುದು ಅಂತ ನಮ್ಮ ಅನಿಸಿಕೆ. ಮಾಹಿತಿ ಮಾಡಿಕೊಡ್ರಿ ಇದ್ರ ಬಗ್ಗೆ. ಕಾಲ್ಬಾಯಿ ರೋಗ ಏನಂತಂದ್ರೆ ಇದು ಸಾಂಕ್ರಾಮಿಕ ರೋಗ ರೀ, ಅಂದ್ರೆ ಒಂದರಿಂದ ಇನ್ನೊಂದಕ್ಕೆ ಹರಡುವಂತ ರೋಗ ರೀ. ಇದು ಇದೇನಾಗ್ತೈತೆ, ಒಂದ್ ದನಕ್ಕೆ ಬಂತಂದ್ರೆ ಮತ್ತೊಂದ್ ದನಕ್ಕೆ ಬಹಳ ಲಘುನ ಬರ್ತೈತ್ರಿ. ಹಂಗಾಗಿ ಈ ಕಾಲ್ಬಾಯಿ ರೋಗ ಬರಲ್ದಂಗ ನಾವು ಏನ್ರ ಪ್ರಿವೆನ್ಷನ್ ಅಥವಾ ನಾವೇನು ಅದಕ್ಕೆ ಚುಚ್ಚುಮದ್ದನ್ ಹಾಕ್ಸಿದ್ರೆ ಬರಂಗಿಲ್ಲ. ಅಂತದ್ರಾಗಿ ದನಕ್ಕೆ ಏನ್ರ ಬಂತು ಅಂದ್ರೆ ನಾವು ಅದನ್ನ ಹೊರಗೆ ಬಿಡಬಾರ್ದ್ರಿ. ಆಮೇಲೆ ಬೇರೆ ದನ ಯಾವ ಇದ್ರ ಹತ್ರ ಬರಲ್ದಂಗ ನೋಡ್ಕೊಂಡ್ರೆ ಚಲೋ ರೀ. ದನ ಮುಟ್ಟರೆ ರೋಗ ಬಂದ್ಮೇಲೆ ಏನ್ ಮಾಡ್ಬೇಕಂತೀರಿ? ಹೆಚ್ಚಾಗಿ ಯಾವ ದನಕ್ ಬರ್ತೈತಲ್ರಿ ಅದನ್ನ ದೂರ ಇಟ್ಟರೆ ಚಲೋ, ಬೇರ್ಪಡಿಸ್ಬೇಕು. ಯಾವ್ದಕ್ಕೆ ರೋಗ ಬಂದಿರ್ತೈತೆ ಅದನ್ನ ದೂರ ಇಡಬೇಕು. ಒಂದನ ಮತ್ತೊಂದ್ ದನ ಮುಟ್ಟಿದ್ರೆ ಬಂದ ಬರ್ತಾರೆ. ಆಮೇಲೆ ಮನುಷ್ಯರು ದನನ್ ಮುಟ್ಟಿ ಇನ್ನೊಂದನ ಮುಟ್ಟರೆ ಬರ್ತದ್ರಿ. ರೋಗ ಏನಾಗ್ತಂದ್ರೆ ಬಾಯಾಗ ಗುಳ್ಳಿ ಆಗೋದ್ರಿಂದ ಅವು ಸಣ್ಣ ಹುಣ್ಣಾಕವ್ರಿ. ಬಾಯಾಗ ಹುಣ್ಣಾಗೋದ್ರಿಂದ ಏನಾಕತ್ತಿ, ಜೊಲ್ಲ ಒಂದ ಸಮ ಸುರಿತಿರ್ತೈತ್ರಿ. ಆಮೇಲೆ ಈ ಜೊಲ್ಲಾಗ ರೋಗಾಣುಗಳು ಇರೋದ್ರಿಂದ ಈಗೇನು ಜೊಲ್ಲ ಎಲ್ಲರೂ ಬಿತ್ತು ಅನ್ಕೋರಿ, ಯಾವ್ದೋ ಮೇವಿನ ಮೇಲೆ, ಯಾವ್ದೋ ಒಂದು ಪದಾರ್ಥದ ಮೇಲೆ, ಅದರಿಂದ ಆ ರೋಗ ಬೇರೆ ದನಕ್ಕೆ ಬರ್ತೈತ್ರಿ. ಮತ್ತೆ ಇದು ಬಂದೈತೆ ಅಂತ ಹೆಂಗೆ ಗೊತ್ತಾಗತ್ತಂತ್ರಿ? ಈಗ ರೋಗ ಬಂತಂದ್ರಿ, ಮೊದಲು ಏನಾಗ್ತದೆ ದನಕ್ಕೆ ಜ್ವರ ಬರ್ತಾವ್ರಿ. ಅಂತ ಟೈಮ್ನಾಗ ನಾವು ಸ್ವಲ್ಪ ಲಕ್ಷ್ಯ ಮಾಡಿದ್ವಿ ಅಂತಂದ್ರೆ ಮತ್ತ ಮುಂದೆ ಬಾಯಾಗ ಗುಳ್ಳಿ, ನಾಲಿಗೆ ಮೇಲೆ ಗುಳ್ಳಿ, ಒಸಡಿನ ಮೇಲೆ, ಮೂಗಿನ ಮೇಲೆ, ಆಮೇಲೆ ಗೊರ್ಸ್ ಅಂತೇನು ಹೇಳ್ತೀರಿ ಕಾಲಿನ ಸಂಧಿ, ಅಲ್ಲಿ ಕೆಚ್ಚಿಲ್ ಮೇಲೆ ಎಲ್ಲ ಕಡೆನೂ ಸಣ್ಣ ಗುಳ್ಳಿ ಬರ್ತಾವ್ರಿ. ಆಮೇಲೆ ಇವಾಗ ಗುಳ್ಳಿ ಏನಾಗ್ತವ ಸ್ವಲ್ಪ ಎಲ್ಲ ಒಂದಕ್ಕೊಂದು ಸೇರಿಕೊಂಡು ದೊಡ್ಡ ಗಾಯ ಆಗ್ತಾವ. ಆಮೇಲೆ ಈ ಗಾಯ ಏನಾಗ್ತದೆ ಅದ್ರ ಮೇಲೆ ಒಂದೆರಡು ದಿವಸಕ್ಕೆ ಅಕಸ್ಮಾತ್ ಅವತ್ತನೇ ಒಂದು ನೊನಗೇನ ಕುಂತ ಏನಾರ ತತ್ತಿ ಹಾಕಿದ್ವು ಅಂತಂದ್ರೆ ಮರುದಿವಸ ಒಳಗನ ಅವು ಹುಳ ಆಗಿರ್ತಾವ್ರಿ. ಈಗ ಏನಾಗ್ತದೆ ಹುಳ ಆದ್ಮೇಲೆ ಮತ್ತು ಅವು ನಾವೇನು ಹೇಳ್ತೀವಿ ಡ್ರೆಸ್ಸಿಂಗ್ ಅಥವಾ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಗಾಯ ಲಘುನ ಮಾಯಂಗಿಲ್ರಿ. ನಾಲಿಗೆ ಇದು ಅಕಸ್ಮಾತ್ ಆಯ್ತಂದ್ರಿ ನಾಲಿಗೆ ಚರ್ಮ ಇರ್ತದಲ್ಲ ಸುಲಿತೈತ್ರಿ. ಹಿಂಗಾಗಿ ಏನಾಗ್ತಾವ ದನಕ್ಕೆ ತಿನ್ನಕ್ಕೂ ಆಗೋದಿಲ್ರಿ. ದನ ತಿನ್ನೋದಿಲ್ಲ ಅಂದ್ಕೊಳ್ಳಿ ಮತ್ತೆ ಅಕಸ್ಮಾತ್ ಅದೇನ್ರೆ ಹಾಲು ಕೊಡ್ತಿತ್ತಂದ್ರೆ ಹಾಲಿನ ಇಳುವರಿ ಫುಲ್ ಕಡಿಮೆ ಆಗ್ಬಿಡ್ತೈತ್ರಿ. ಹಂಗಾಗಿ ರೈತರು ಬಹಳ ಹೈರಾಣ ಆಗ್ತಾರೆ, ಅದ್ರ ಜೊತೆಗೆ ದನನೂ ಹೈರಾಣ. ಈ ಕಾಲ್ಬಾಯಿ ರೋಗದಿಂದ ದನಗಳು ಸಂಪೂರ್ಣ ಆರಾಮ ಆಗ್ತಾವ ಅಂತೀರಿ? ಈ ರೋಗದಿಂದ ಹೆಚ್ಚಾಗಿ ಸಂಪೂರ್ಣ ಆರಾಮ ಆಗೋದಿಲ್ರಿ. ಯಾಕೆಂದ್ರೆ ಅವು ಸ್ವಲ್ಪ ಮಟ್ಟಿಗೆ ಏನು ಸುಧಾರಿಸ್ತಾವ, ಆದ್ರೆ ಏನಾಕೈತ್ರಿ ಈಗ ಹಾಲಿನ ಇಳುವರಿ ಏನು ಮೊದ್ಲೇನು ಜಾಸ್ತಿ ಇರ್ತದಲ್ಲ, ಈ ರೋಗ ಬರೋದ್ರಿಂದ ಹಾಲಿನ ಇಳುವರಿ ಬಹಳ ಕಡಿಮೆ ಆಗ್ತದೆ. ಮೈಮೇಲಿನ ಕೂದಲ್ರಿ ಬಹಳ ಉದ್ದ ಬರ್ತಾವ್ರಿ, ಉದ್ದ ಬಂದ ಅವು ಒಂಥರ ಹೈಪರ್ ಟ್ರಾಕಸ್ ಅಂತ ಏನು ನಾವು ಇಂಗ್ಲೀಷ್ನಾಗ ಹೇಳ್ತೀವಿ. ಅವಾಗ ಏನಾಗುತ್ತೆ, ದನಕ್ಕೆ ಬಿಸಿಲಿನ ತಾಪ ತಡ್ಕೊಳ್ಳೋ ಶಕ್ತಿ ಭಾಳ ಕಡಿಮೆ ಆಗ್ಬಿಡ್ತದೆ, ರೀ ಭಾಳ ತೆಗ್ತಾವೆ. ಅವಾಗ ಏನಾಗ್ತದೆ, ಬಾಯಿಂದ ಜೊಲ್ಲು ಬೀಳಕ್ಕೆ ಶುರು ಆಗ್ತದೆ. ಹಿಂಗಾಗಿ ಅವು ಭಾಳ ವೀಕ್ ಆಗ್ತಾವೆ, ಜೊಲ್ಲು ಭಾಳ ಸುರಿಸ್ತಾವೆ, ಆಮೇಲೆ ಗರ್ಭ ಕಟ್ಟಂಗಿಲ್ಲ ರೀ, ಅಂದ್ರೆ ಮುಂದೆ ಅವು ಸಂತಾನ ಉತ್ಪತ್ತಿ ಮಾಡಂಗಿಲ್ಲ. ಮತ್ತೆ ಈ ರೋಗ ಬಂದ್ಮೇಲೆ ಪರಿಹಾರ ಇಲ್ಲಂತೀರಾ? ಪರಿಹಾರ ಅಂತೂ ಇಲ್ಲ ಇಲ್ರಿ. ಅದಕ್ಕೆ ನಾವೇನು ಹೇಳ್ತೀವಿ ರೈತರಿಗೆ, ರೋಗ ಬರಲ್ದಂಗ ಏನಾರ ಕಾಳಜಿ ತಗೊಂಡ್ರ ಅಂತ ಮಾತ್ರ ಪರಿಹಾರ ಐತ್ರಿ. ಇಲ್ಲ ಅಂತಂದ್ರೆ ರೋಗ ಬಂತು ಮುಗಿದು ಹೋಯ್ತು, ಲಸಿಕೆ ಹಾಕ್ಸಬೇಕ್ರಿ. ಮತ್ತೆ ಈ ಸಣ್ಣ ಕರುಗಳು ಎಮ್ಮೆದಾಗಲಿ ಅಕ್ಕಳದಾಗಲಿ 4 ತಿಂಗಳ ಮೇಲ್ಪಟ್ಟು ಇದ್ರ ಲಸಿಕೆ ಹಾಕಿಸ್ಬೇಕಂತಿರಲ್ಲ, ಮತ್ತೆ ಅದೇ ರೀತಿ ಉಳಿದಂತ ಎಲ್ಲಾ ವಯಸ್ಸಿನ ದನಗಳಿಗೆ ವರ್ಷಕ್ಕೆ 2 ಸಲ ಲಸಿಕೆ ಹಾಕಿಸ್ಬೇಕಂತೀರಾ? ಹೌದ್ರಿ. ಕಾಲ್ಬಾಯಿ ರೋಗದಲ್ಲಿ ಸಣ್ಣಕರ 4 ತಿಂಗಳು ಇತ್ತಂದ್ರೆ ಅದಕ್ಕೆ ಹಸಿಕೆ ಹಾಕ್ಸ್ಬೇಕ್ರಿ. ಅಕಸ್ಮಾತ್ ಅದಕ್ಕೆ ವಯಸ್ಸು ಕಡಿಮೆ ತನ್ಕೋರಿ, ಅದೇನು 4 ತಿಂಗಳು ಯಾವಾಗ ಆಗ್ತೈತಲ್ಲ ಅವಾಗ ನಾವು ಲಸಿಕೆನ ಹಾಕಿಸ್ಬೇಕು. ಅಕಸ್ಮಾತ್ ನಾವು ಲಸಿಕೆ ಹಾಕಿಸ್ಲಿಲ್ಲ ಅಂತಂದ್ರೆ ಮತ್ತೆ ರೋಗ ಅದಕ್ಕೆ ಬರೋ ಚಾನ್ಸಸ್ ಬಹಳ ಇರ್ತಾವ್ರಿ. ಆಮೇಲೆ ಎಲ್ಲ ದನಕ್ಕಂತೂ ವರ್ಷಕ್ಕೆ 2 ಸಾರಿ ಅದಕ್ಕೆ ಲಸಿಕೆ ಅಂತೂ ಹಾಕಿಸ್ಬೇಕ್ರಿ. ಅಂದ್ರೆ ಇಷ್ಟೆಲ್ಲ ನಾವು ಕಾಳಜಿ ಮಾಡ್ಕೊಂತ ಇರ್ಬೇಕಂತೀರಿ? ಹೌದ್ರಿ. ವರ್ಷದಾಗ ಒಟ್ಟ 2 ಸಾರಿ ಹಾಕಿಸ್ಬೇಕಾಕೈತ್ರಿ. ಅಂದ್ರೆ ಒಮ್ಮೆ ಜೂನ್ದಾಗ್ರಿ, ಅಂದ್ರೆ ಮಳಿ ಶುರು ಆಗೈತ ಮೊದಲ, ಆಮೇಲೆ ಇನ್ನೊಮ್ಮೆ ಡಿಸೆಂಬರ್ದಾಗ. ಈಗ ಹಿಂಗೆ ನಾವು 2 ಸಾರಿ ಅದಕ್ಕೆ ಕಾಲ್ಬಾಯಿ ರೋಗದ ಬಗ್ಗೆ ಚುಚ್ಚುಮದ್ದು ಹಾಕಿಸಿದ್ರೆ ಆದಷ್ಟು ನಾವು ನಮ್ಮ ರೈತರು ದನಗಳನ್ನು ರೋಗದಿಂದ ರಕ್ಷಿಸ್ಕೋಬಹುದ್ರಿ. ಯಾಕಂದ್ರೆ ದನಗಳು ಬಹಳಷ್ಟು ಕಿಮ್ಮತ್ತಿನ ಇರ್ತಾವಲ್ಲ. ಹೌದ್ರಿ. ಮತ್ತೆ ರೋಗ ಬರಲ್ದಂಗ ನಾವು ಲಸಿಕೆ ಹಾಕಿಸಿದ್ರೆ ಎಷ್ಟು ಮಹತ್ವ ಇರ್ತದೆ ಅಂತೀರಿ? ಹೌದ್ರಿ. ಅದೇ ರೀತಿ ಹೆಚ್ಚಾಗಿ ಯಾವ ತಿಂಗಳದಾಗ ಈ ಲಸಿಕೆ ಹಾಕ್ಸೋದು ಒಳ್ಳೇದಂತೀರಿ? ಲಸಿಕೆಯನ್ನ ಈಗ ನಾವು ಫಸ್ಟ್ ಏನಂದ್ರೆ ಏಪ್ರಿಲ್ ಅಥವಾ ಮೇ ಅಂತ ಹೇಳ್ತೀವ್ರಿ, ಆಮೇಲೆ ಡಿಸೆಂಬರ್. ಈ 2 ವರ್ಷಕ್ಕೆ 2 ಸಾರಿ ಲಸಿಕೆಯನ್ನ ಹಾಕಿಸ್ಬೇಕ್ರಿ. ರೈತರು ಏನ್ ಮಾಡ್ತಾರ್ರಿ, ಔಷಧ ಕೊಡಕ್ ಬಂದವ್ರಿಗೆ ಅಥವಾ ಲಸಿಕೆ ಹಾಕಕ್ ಬಂದವ್ರಿಗೆ, ಒಂದು ದನಕ್ಕೆ ಲಸಿಕೆ ಹಾಕಿಸ್ತಾರ, ಇನ್ನೊಂದು ದನಕ್ಕೆ ಬಿಡ್ತಾರ. ಹಂಗಾಗಿ ಏನಾಗ್ತದೆ, ಒಂದು ದನಕ್ಕೆ ಬಂದು ಮತ್ತು ಎಲ್ಲ ರೋಗ ಪ್ರಸಾರ ಆಗೋ ಚಾನ್ಸಸ್ ಬಹಳ ಇರ್ತದ್ರಿ. ಹಂಗಾಗಿ ನಾವೇನು ಹೇಳ್ತೀವಿ ರೈತರಿಗೆ, ದನ ಹೊರಗಿಂದ ಖರೀದಿ ಮಾಡಿ ತಗೊಂಡ್ಬಂದ್ರೆ ಅನ್ಕೊಂಡ್ರಿ, ಅವಾಗ ಆ ದನಕ್ಕೆ ಅಕಸ್ಮಾತ್ ಕಾಲ್ಬಾಯಿ ರೋಗ ಇತ್ತು, ಆ ರೋಗ ಏನಾಗುತ್ತೆ, ನೀವು ತಂದ ದಿವಸ ಬೇರೆ ದನಗಳಿಗೂ ಹರಡ್ಬೋದು. ಅದಕ್ಕೆ ನಾವೇನು ಹೇಳ್ತೀವಿ ರೈತರಿಗೆ, ಜಾತ್ರೆ ಅಥವಾ ದನಸಂತಿಯಿಂದ ಅಕಸ್ಮಾತ್ ಎಲ್ಲೋ ನಿಮ್ಗೆ ಗೊತ್ತಿರ್ತದೆ ಕಾಲ್ಬಾಯಿ ರೋಗ ಬಂದೈತಪ್ಪ ಈಗ ಆ ಊರಾಗ ಈ ಊರಾಗ ಅಂತ ಗೊತ್ತಿದ್ದಾಗ ಜಾತ್ರೆ ಮತ್ತು ಸಂತಿಯಿಂದ ದನಗಳನ್ನು ಖರೀದಿ ಮಾಡಬಾರ್ದ್ರಿ. ಮತ್ತು ಈ ಸಂತೆಯಾಗಿಂದ ಅಥವಾ ಈ ಮಾರ್ಕೆಟ್ ಏನಂತೀವಲ್ಲ ಅಲ್ಲೆಲ್ಲ ದನಗಳು ಬಂದಿರ್ತಾವ ಅಂತ ಅಲ್ಲಿ ನಾವು ಏನು ಖರೀದಿ ಮಾಡ್ಕೊಂಡು ಬಂದ್ಬಿಡ್ತೀವಿ ನಾವು ಗೊತ್ತಾಗಲ್ದಂಗೆ. ಹೌದ್ರಿ. ಮತ್ತು ಹಂಗೆಲ್ಲ ಮಾಡಬಾರ್ದಂತಿರಲ್ಲ. ಹೌದ್ರಿ. ಮತ್ತು ಇನ್ನೇನು ಮಾಡ್ಬೇಕಂತೀರಿ? ಕರುಗಳಿಗೆ ಏನಾಗ್ತದೆ, ಬಹಳ ಮೆತ್ತಗಂತೀವ್ರಿ ನಾವು, ಕರ ಭಾಳ ಮೆತ್ತಗಿರ್ತಾವೆ. ಹಂಗಾಗಿ ರೋಗ ಬಂತಂದ್ರೆ ಅವು ಬದುಕುದಿಲ್ರಿ. ಅದಕ್ಕಾಗಿ ಆದಷ್ಟು ಸಣ್ಣ ಕರುಗಳನ್ನ ಬಹಳ ಜೋಪಾನದಿಂದ ಅವುಗಳಿಗೆ ನಾವು 4 ತಿಂಗಳಾದ ತಕ್ಷಣ ಅವಕ್ಕೆ ರೋಗದ ವಿರುದ್ಧ ಲಸಿಕೆಯನ್ನು ಕೊಡಿಸ್ಬೇಕ್ರಿ. ಅದಕ್ಕೆ ರೈತರು ಸ್ವಲ್ಪ ಹುಷಾರಾಗಿದ್ರೆ ಚಲೋ ರೀ. ಮತ್ತೆ ಈ ಲಸಿಕೆ ಔಷಧಿ ಎಲ್ಲಿ ಸಿಗ್ತಾವಂತೀರಿ? ಔಷಧಿಗಳು ಅಂಗಡಿ ಒಳಗೂ ಸಿಗ್ತಾವ್ರಿ. ಆದ್ರೆ ಏನಾಗ್ತದೆ, ಈಗ ಸರ್ಕಾರದವ್ರು ಏನ್ ಮಾಡಿದಾರ್ರಿ, ಎಲ್ಲಾ ಲಸಿಕೆಗಳನ್ನ ರೈತರ ಮನೆ ಬಾಗಿಲಿಗೆ ತರಾಕತ್ತಾರ್ರಿ. ಈ ಪಶುಸಂಗೋಪನೆ ಇಲಾಖೆದವ್ರು ಏನ್ ಮಾಡಿದಾರೆ, ಪ್ರತಿಯೊಂದು ರೋಗಕ್ಕೆ, ಈಗ ಕಾಲ್ಬಾಯಿ ರೋಗಕ್ಕೆ ವರ್ಷಕ್ಕೆ 2 ಸಾರಿ ಅವರ ಪ್ರತಿ ರೈತರ ಮನೆ ಮನೆಗೆ ಹೋಗಿ ಇದು ಲಸಿಕೆ ಕೊಟ್ಟು ಬರ್ತಾರ್ರಿ. ಹಂಗಾಗಿ ಇವರು ರೈತರು ಏನ್ ಮಾಡ್ಬೇಕು, ಪಶುಸಂಗೋಪನೆ ಕಾರ್ಯಕರ್ತರ ಮನೆಗೆ ಬಂದಾಗ ಎಲ್ಲಾ ದನಗಳಿಗೂ ಅವರು ಲಸಿಕೆಯನ್ನು ಕೊಡಿಸಬೇಕ್ರಿ. ಎಲ್ಲಾ ಕೆಲಸ ಐತೆ ಅಂತ ಒಂದ್ ದನ ಇಲ್ಲಿ ಮನೆಯಾಗಿಟ್ಟು ಒಂದ್ ದನ ಹೊಲ್ದಾಗಿಟ್ಟು ಹಾಕ್ಸೋದ್ ಮರತ್ರ ಅಂದ್ರೆ ರೈತರಿಗೆ ಬಹಳ ತ್ರಾಸ ಆಗ್ತದೆ. ಈ ಲಸಿಕೆ ಹಾಕ್ಸೋದಲ್ದ ಮತ್ತ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬಹುದು ಅಂತ್ರಿ? ಲಸಿಕೆ ಹಾಕ್ಸೋದು ಒಂದ್ರಿ. ಇನ್ನೊಂದಂದ್ರೆ ಈಗ ಅಕಸ್ಮಾತ್ ಯಾವ್ದೋ ಒಂದ್ ದನಕ್ಕೆ ರೋಗ ಬಂತಂದ್ರೆ ಇದನ್ನು ಮೊದಲು ಆರೋಗ್ಯವಂತ ದನಗಳಿಂದ ದೂರ ಇಡ್ಬೇಕ್ರಿ. ಅಂದ್ರೆ ಈಗೇನು ಕ್ವಾರಂಟೈನ್ ಅಂತ ಇತ್ತಿದ್ದಾಗ ಏನು ಎಲ್ಲರಿಗೂ ಗೊತ್ತಾಗೈತಲ್ಲ, ಅದನ್ನು ಫುಲ್ ಸಪ್ರೇಟ್ ಮಾಡಿ ಇಟ್ಬಿಡ್ಬೇಕು. ಹಂಗಾಗಿ ನೀವು ಅದ್ರ ಸಂಪರ್ಕಕ್ಕೆ ಯಾವುದು ಬರಲಿಲ್ಲ ಅಂತಂದ್ರೆ ಬೇರೆ ದನಕ್ಕೆ ಆ ರೋಗ ಹರಡಂಗಿಲ್ರಿ. ಮತ್ತೆ ಯಾವ ಬೇರೆ ರೋಗಕ್ಕೆ ಲಸಿಕೆ ಹಾಕಿಸ್ಬೇಕಂತೀರಿ? ಈ ರೋಗ ಅಲ್ದರಿ, ಮತ್ತೆ ಈಗ ಇನ್ನೊಂದು ಮುಖ್ಯ ರೋಗ ಅಂತಂದ್ರೆ ಚಪ್ಪಿ ಬೇನೆ ಅಥವಾ ಚಪ್ಪೆ ರೋಗ ಅಂತ ಹೇಳ್ತೀವ್ರಿ. ಈ ರೋಗ ಒಂದು ಆಶ್ಚರ್ಯ ಸಂಗತಿ ಏನಂತಾರ್ರಿ, ಇವು ಅಗದಿ ದಸ್ಟ್ ಪುಷ್ಟ್ ಯಾವ ದನ ಇರ್ತಾವ ನೋಡ್ರಿ, ಅಂದ್ರೆ ಆರೋಗ್ಯವಂತ ದನ ಅಂತ ದನಕ್ಕೆ ಮಾತ್ರ ಬರ್ತೈತ್ರಿ. ಅದು ಹೆಂಗ, ಸಣ್ಣ 6-18 ತಿಂಗಳ ವಯಸ್ಸಿನ ಮನಕ ಅಥವಾ ಚಲೋ ಹೋರಿ ಮತ್ತೆಲ್ಲ ಆರೋಗ್ಯವಂತ ಎತ್ತ ಎಮ್ಮಿ ಹಸು ಇಂಥದ್ರೊಳಗೆ ಮಾತ್ರ ಈ ರೋಗ ಕಾಣಿಸ್ತದ್ರಿ. ಅಂದ್ರೆ ಈಗ ಯಾವ ವೀಕ್ ಇರ್ತಾವ ಅವು ಯಾವ ಅಗದಿ ಬಡಕಿರ್ತಾವ ಹಂತಕ್ಕೆ ಬರಂಗಿಲ್ರಿ, ಬಹಳ ಚಲೋ ಇದ್ದದಕ್ಕೆ ಮಾತ್ರ ಬರ್ತೈತ್ರಿ ರೋಗ ರೀ. ಮತ್ತೆ ಈ ಚಪ್ಪಿ ರೋಗ ಅಂತಂದ ಏನಂದಿರಲ್ಲ, ಇದಕ್ಕೆ ಲಕ್ಷಣ ಯಾವ ರೀತಿ ಇರ್ತದಂತ್ರಿ? ತವಾಜದ್ದು ಬರ್ತಿರ್ತದೇನ್ರಿ? ಹೌದ್ರಿ. ಅಂದ್ರೆ ಒಂಥರ ಗಾಳಿ ತುಂಬಿರ್ತದಲ್ರಿ ಕಾಲೊಳಗಾಗ್ಲಿ ಎಲ್ಲಿ ದಸ್ಪುಷ್ಟ ಜಾಗದಾಗ, ನಾವೇನ್ರ ಮುಟ್ಟಿದ್ರೆ ಪರ ಪರ ಪರ ಅಂತ ಸಪ್ಪಳ ಬರ್ತೈತ್ರಿ, ಆವಾಜ್ ಬರ್ತೈತಿ. ಆಮೇಲೆ ಜ್ವರನು ಬಹಳ ಇರ್ತಾವ್ರಿ ಇದಕ್ಕೆ. ಆ ಸಮಯದಾಗ ನಾವು ಇದು ರೋಗ ಬಂದೈತಂತ ಗೊತ್ತ ಮಾಡ್ಕೋಬೇಕಂತೀರಿ? ಗೊತ್ತಾದ ತಕ್ಷಣ ನಾವು ಡಾಕ್ಟರ್ ತೋರಿಸಿದ್ವಿ ಅಂತಂದ್ರೆ ದನ ಉಳಿಬಹುದ್ರಿ, ಇಲ್ಲ ಅಂತಂದ್ರೆ ಸಾಯೋ ಚಾನ್ಸಸ್ ಬಹಳ ಇರ್ತಾವ್ರಿ. ಈ ರೋಗಕ್ಕೆ ಯಾವ ಲಸಿಕೆ ಹಾಕ್ಬೇಕಂತೀರಿ? ಮತ್ತೆ

ದನಕರುಗಳಲ್ಲಿ ರೋಗ ನಿರೋಧಕ ಲಸಿಕೆಗಳ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ಭಾಗೀರಥಿ ಪುಗುಶೆಟ್ಟಿ ಅವರೊಂದಿಗಿನ ಸಂದರ್ಶನ ಇದುವರೆಗೆ ಕೇಳಿದಿರಿ. ಸಂದರ್ಶಿಸಿದವರು ರಾಮೇಶ್ವರ್ ಶಿರಬಡಗಿ. ಈಗ ಮುಳಗುಂದದ ಫಕೀರಪ್ಪ ತಿಪ್ಪಣ್ಣ ಜೋಗಿ ಹಾಗೂ ಮೇಳದವರಿಂದ ಚೌಡ್ಕಿ ಪದಗಳು. Yeah.